ಮತ್ತೊಂದು ದೇಶಭಕ್ತಿ ಗೀತೆಯನ್ನ ಕೇಳಿ ಬರೋಣ. ರಚನೆ ಆರ್ ಎನ್ ಜಯಗೋಪಾಲ್ ಅವರದು. ಇದುವರೆಗೂ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಸಮಯ ಆಗಲಿದೆ 7 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮ ಪ್ರಸಾರವಾಗಲಿದೆ 7:35. ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು 7:45. ಏರ್ ನೆಕ್ಸ್ಟ್ ಕಾರ್ಯಕ್ರಮ ಮುಂದುವರಿಯಲಿದೆ. 8 ಗಂಟೆಗೆ ಮನ್ ಕಿ ಬಾತ್ನ ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರುಪ್ರಸಾರ ಮೂಡಿಬರಲಿದೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹಪ್ರಸಾರದಲ್ಲಿ.